ಆಕಾಶವಾಣಿ ಚಿತ್ರದುರ್ಗ ಈಗ ಕೇಳಿ. ಆಕಾಶವಾಣಿ ಚಿತ್ರದುರ್ಗ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಈ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನೇಗಿಲ ಮಿಡಿತ, ಇದರಲ್ಲಿ ಅಡಿಕೆಯಲ್ಲಿ ಅಂತರ್ಬೆಳೆಯಾಗಿ ಕರಿಮೆಣಸು, ಈ ವಿಷಯವಾಗಿ ಕುರಿತು ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಜ್ಞಾನಿ ಡಾ ಆರ್ ಗಿರೀಶ್ ಅವರಿಂದ ಮಾಹಿತಿ, ಬಳಿಕ ಸಿರಿಧಾನ್ಯ ಕೃಷಿಯ ಮಹತ್ವ ಹಾಗೂ ಬಳಕೆ ಕುರಿತು ವೈಎಚ್ ಪ್ರಿಯಾ ಅವರೊಂದಿಗೆ ಸಂದರ್ಶನ, ಜೊತೆಗೆ ಜನಪದ ಗೀತೆಯನ್ನ ಕೇಳಬಹುದು. ಚಿತ್ರದುರ್ಗದ ಬಸಪ್ಪ ಆಸ್ಪತ್ರೆಯಲ್ಲಿ ಇದೀಗ 24 ಗಂಟೆಗಳ ಕಾಲ ತುರ್ತು ವೈದ್ಯಕೀಯ ಚಿಕಿತ್ಸೆ ಅಲ್ಲದೆ ಆರೋಗ್ಯ ಸಮಸ್ಯೆಗಳಾದ ಹೃದಯ ವೈಫಲ್ಯ, ಅಸ್ತಮ, ಮಧುಮೇಹ, ಹೊಟ್ಟೆ ನೋವು, ಸಾಮಾನ್ಯ ಜ್ವರ ಸೇರಿದಂತೆ ಮೂತ್ರಪಿಂಡ ಮತ್ತು ಕೀಲು ಮೂಳೆ ಸಮಸ್ಯೆಗಳಿಗೆ ನುರಿತ ವೈದ್ಯರಿಂದ ಚಿಕಿತ್ಸೆ ದೊರೆಯುತ್ತಿದೆ. ಹೆರಿಗೆ, ಸಿಜೇರಿಯನ್ ಹೆರಿಗೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಸೇರಿದಂತೆ ಎಲ್ಲಾ ರೀತಿಯ ಸ್ತ್ರೀ ರೋಗಗಳಿಗೆ ತಜ್ಞ ವೈದ್ಯರಿಂದ ಚಿಕಿತ್ಸೆ, ಫಿಸಿಯೋಥೆರಪಿ, ಸ್ಕ್ಯಾನಿಂಗ್, ಡೇ ಕೇರ್ ಜೊತೆಗೆ ಕೈಗೆಟಕುವ ದರದಲ್ಲಿ ವಿವಿಧ ವರ್ಗಗಳ ವಾರ್ಡ್ಗಳು ಲಭ್ಯವಿರುತ್ತದೆ. ಬಸಪ್ಪ ಆಸ್ಪತ್ರೆಯಲ್ಲಿ ಎಲ್ಲಾ ಕಂಪನಿಗಳ ಆರೋಗ್ಯ ವಿಮೆಗಳ ಜೊತೆಗೆ ಜ್ಯೋತಿ ಸಂಜೀವಿನಿ, ಯಶಸ್ವಿನಿ ಮತ್ತು ಆಯುಷ್ಮಾನ್ ಭಾರತ್ ಯೋಜನೆಯಡಿ ಚಿಕಿತ್ಸೆ ಲಭ್ಯವಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 8548874444, ಮತ್ತೊಂದು ಮೊಬೈಲ್ ಸಂಖ್ಯೆ 8548894444. ಬಸಪ್ಪ ಹಾಸ್ಪಿಟಲ್, ಕೇರಿಂಗ್ ಲೈವ್ಸ್. ಇನ್ನು ಈಗ ಕೇಳಿ ನೇಗಿಲ ಮಿಡಿತ. ಕಾರ್ಯಕ್ರಮ ನೇಗಿಲ ಮಿಡಿತ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಆರ್ ಗಿರೀಶ್, ವಿಜ್ಞಾನಿ ಸಸ್ಯ ಸಂರಕ್ಷಣೆ, ಕೃಷಿ ವಿಜ್ಞಾನ ಕೇಂದ್ರ, ಮೂಡಿಗೆರೆ. ಇವತ್ತು ನಾನು ಮಾತಾಡ್ತಿರುವಂತ ವಿಷಯ ಅಂತ ಹೇಳೋದಾದ್ರೆ ಅಡಿಕೆ ಒಂದು ವಾಣಿಜ್ಯ ಬೆಳೆ. ಇವತ್ತಿನ ಆ ಒಂದು ಬೆಳೆ ವಿಸ್ತೀರ್ಣ ನೋಡಿದ್ರೆ 4 ವರ್ಷಗಳ ನಂತರ ರೈತರಿಗೆ ಆದಾಯಕ್ಕೆ ಯಾವ ರೀತಿ ಕಷ್ಟ ಆಗ್ಬೋದು ಅಂತ ಊಹಿಸಕ್ಕೆ ಕಷ್ಟ ಆಗತ್ತೆ. ಆ ನಿಟ್ಟಿನಲ್ಲಿ ಉಪ ಬೆಳೆಗಳನ್ನ ಇವತ್ತು ಪ್ರೋತ್ಸಾಹ ಮಾಡ್ತಿರುವಂತದ್ದು. ಈ ಉಪ ಬೆಳೆಗಳಲ್ಲಿ ಸುಮಾರು ಬೆಳೆಗಳಲ್ಲಿ ಇದಾವೆ, ಬಟ್ ಅದ್ರಲ್ಲಿ ಉಪ ಬೆಳೆ ನಾವು ಒಂದು ರೆಕಮೆಂಡ್ ಮಾಡೋದು ಅನ್ನೋದಾದ್ರೆ ಕರಿಮೆಣಸು. ಸೊ ಕರಿಮೆಣಸು ಇವತ್ತು ಮಾರುಕಟ್ಟೆಯಲ್ಲಿ ಒಳ್ಳೆ ಬೇಡಿಕೆ ಇರುವಂತದ್ದು, ಜೊತೆಗೆ ರೈತರಿಗೂ ಆದಾಯ ಜಾಸ್ತಿ ಬರ್ತಿರುವಂತ ಒಂದು ಬೆಳೆ ಆಗಿದೆ. ಈ ಕರಿಮೆಣಸು ಅಂತ ಬಂದ್ರೆ ಅಡಿಕೆ ತೋಟಗಳಿಗೆ ಎಲ್ಲಾ ತಳಿಗಳನ್ನು ಒಗ್ಗೋದಿಲ್ಲ ಅಥವಾ ಸೂಟ್ ಆಗಲ್ಲ ಅಂತ ಹೇಳ್ಬೋದು. ಸೊ ಅದರಲ್ಲಿ ತಳಿಗಳು ಅಂತ ನೋಡಿದ್ರೆ ಕರಿಮೆಣಸಲ್ಲಿ ಸಾಕಷ್ಟು ತಳಿಗಳಿದೆ. ಈಗ ಕೇರಳ ಕೃಷಿ ವಿಶ್ವವಿದ್ಯಾಲಯದಿಂದ ಪಣಿಯೂರು ತಳಿಗಳನ್ನ ಬಿಡುಗಡೆ ಮಾಡಿರುವಂತದ್ದು, ಪಣಿಯೂರು 1 ಇವತ್ತು ಪಣಿಯೂರು 10 ತಳಿಗಳಿರುವಂತದ್ದು. ಉಳಿದಂತೆ ಭಾರತೀಯ ಸಾಂಬಾರು ಸಂಶೋಧನಾ ಕೇಂದ್ರ ISR ಕ್ಯಾಲಿಕಟ್ ಅವರು ಬಿಡುಗಡೆ ಮಾಡಿರುವಂತ ಅಧಿಕ ಇಳುವರಿ ಕೊಡುವಂತ ತಳಿಗಳು ಅಂತ ನೋಡಬಹುದು. ಸೊ ಅದರಲ್ಲಿ ISR ಶಕ್ತಿ, ISR ತೇವಂ, ISR ಗಿರಿಮುಂಡ, ಕರಿಮುಂಡ, ಈ ರೀತಿ ಸಾಕಷ್ಟು ತಳಿಗಳು ಅವ್ರ ಕಡೆಯಿಂದ ಬಿಡುಗಡೆ ಆಗಿರುವಂತದ್ದು. ಉಳಿದಂತೆ ಪ್ರತಿ ವರ್ಷ ಫಸಲು ಕೊಡುವಂತದ್ದು, ಯಾಕಂದ್ರೆ ಕರಿಮೆಣಸಲ್ಲಿ ಏನಾಗ್ತಾವ ಆಲ್ಟರ್ನೇಟಿವ್ ಬೇರಿಂಗ್ ಅಂತ ಕರೀತೀವಿ. 1 ವರ್ಷ ಫಸಲಿರುತ್ತೆ, 1 ವರ್ಷ ಕಡಿಮೆ ಫಸಲಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಆಲ್ಟರ್ನೇಟಿವ್ ಬೇರಿಂಗ್ ನ ಬ್ರೇಕ್ ಮಾಡೋದಕ್ಕೆ ಪ್ರತಿ ವರ್ಷ ಸರಾಸರಿ ಇಳುವರಿ ಬರುವಂತ ತಳಿಗಳು ಕೂಡ ಇರುವಂತದ್ದು. ಅದರಲ್ಲಿ ಒಂದು ಅರ್ಕ ಕೂರ್ಗ್ ಎಕ್ಸಲ್ ಅಂತೇಳಿ, ಮತ್ತೆ ಇನ್ನೊಂದು ಪಣಿಯೂರು 8 ಅಂತೇಳಿ, ಎರಡು ತಳಿಗಳು ಪ್ರತಿ ವರ್ಷ ಸರಾಸರಿ 80% ಇಳುವರಿ ಕೊಡುವಂತ ತಳಿಗಳು ಅಂತ ಹೇಳ್ಬೋದು. ಇನ್ನು ಉಳಿದಂತೆ ರೈತರ ತಳಿಗಳು ಅಂತ ಹೇಳ್ಬೋದು. ಇವತ್ತಿನ ಹೆಚ್ಚು ಬೇಡಿಕೆಯಲ್ಲಿರೋದು ಸಿಗಂಧಿನಿ ಅಂತ ತಳಿ. ಸಿಗಂಧಿನಿ ಸಿರ್ಸಿಯ ರೈತರು ಅವರೇ ಸಂರಕ್ಷಿಸಿ ಕಾಪಾಡಿ ಬೆಳೆದಿರುವಂತ ಒಂದು ತಳಿ ಸಿಗಂಧಿನಿ ಅಂತ. ಇದು ಅಡಿಕೆ ತೋಟಗಳಿಗೆ ಸೂಟೇಬಲ್ ತಳಿ ಅಂತ ಹೇಳ್ತಿರುವಂತದ್ದು. ಈ ತಳಿಗಳು ಇಷ್ಟೊಂದು ತಳಿಗಳು ಇರಬೇಕಾದ್ರೆ ಅಡಿಕೆ ತೋಟಕ್ಕೆ ಸೂಕ್ತ ಆದಂತ ತಳಿಗಳು ಅಂತ ಹೇಳೋದಾದ್ರೆ, ಯಾಕಂದ್ರೆ ಅಡಿಕೆ ತೋಟ ನಮ್ಗೆ ಗೊತ್ತು ಸಾಕಷ್ಟು ನೆರಳಿರುತ್ತೆ, ಅಷ್ಟು ನೆರಳಿರಬೇಕಾದ್ರೆ ಎಲ್ಲಾ ತಳಿಗಳು ನೆರಳಲ್ಲಿ ಬಂದು ನಮ್ಗೆ ಫಸಲು ಕೊಡಲ್ಲ. ಸೊ ಆ ನಿಟ್ಟಿನಲ್ಲಿ ನೆರಳಿಗೆ ಸಪೋರ್ಟ್ ಆಗುವಂತ ತಳಿಗಳು ಅಂತ ನೋಡಿದ್ರೆ ಮಲೆನಾಡು ಕಡೆಯಲ್ಲಿ ಮಳೆ ಜಾಸ್ತಿ, ಶೀತ ಜಾಸ್ತಿ, ಅಲ್ಲಿಗೆ ಸೂಟ್ ಆಗುವಂತದ್ದು ಸಿಗಂಧಿನಿ ತಳಿ ಅಂತ ಹೇಳ್ತಾರೆ. ಯಾಕಂದ್ರೆ ಸಿಗಂಧಿನಿ ತಳಿ ಶೀತನ ತಡ್ಕೊಳತ್ತೆ ಅಂತ, ಯಾಕಂದ್ರೆ ಶೀತ ತಡೆಯೋದ್ರಿಂದ ನಮ್ಗೆ ಕೊಳೆ ರೋಗ ಕಡಿಮೆ ಬರುತ್ತೆ. ಹಂಗಾಗಿ ಸಿಗಂಧಿನಿ ತಳಿನ ನಾವು ಮಲೆನಾಡು ಭಾಗಕ್ಕೆ ರೆಕಮೆಂಡ್ ಮಾಡ್ತಿರ್ತಾರೆ. ಅದ್ರ ಜೊತೆಗೆ ISR ಶಕ್ತಿ ಮತ್ತೆ ತೇವಂ ಇವೆರಡೂ ಶೀತ ತಡೆಯುವಂತ ತಳಿ, ಕೊಳೆ ರೋಗ ಕಡಿಮೆ ಬರುವಂತ ತಳಿಗಳು, ಹಂಗಾಗ್ಬಿಟ್ಟು ಇವೆರಡು ತಳಿಗಳನ್ನು ಕೂಡ ನಾವು ಆಯ್ಕೆ ಮಾಡ್ಕೋಬಹುದಾಗಿರುತ್ತೆ. ಮತ್ತೆ ಉಳಿದಂತೆ ಬಯಲುಸೀಮೆಗೆ ಅಂತ ಬಂದ್ರೆ ಮಳೆ ಕಡಿಮೆ ಇರುತ್ತೆ, ಬಟ್ ಆದ್ರೆ ಭೂಮಿಲಿ ಶೀತ ಜಾಸ್ತಿ ಇರುತ್ತೆ. ಬಿಸಿಲು ವಾತಾವರಣಕ್ಕೆ ಸೂಕ್ತವಾದ ತಳಿ ಅಂತ ಹೇಳೋದಾದ್ರೆ ಪಣಿಯೂರು ಬಂದು ತುಂಬಾ ಸೂಟೇಬಲ್ ತಳಿ. ನೀರು ಸ್ವಲ್ಪ ಕೊಟ್ಕೊಂಡು ಬೆಳೆ ಮಾಡ್ತೀನಿ ಅಂತಂದ್ರೆ ತುಂಬಾ ಅಧಿಕ ಇಳುವರಿ ಕೊಡುವಂತ ತಳಿ ಪಣಿಯೂರು ಒಂದಾಗಿರುತ್ತೆ. ಇನ್ನು ಉಳಿದಂತೆ ಅಡಿಕೆಯಲ್ಲಿ ನೆರಳು ಜಾಸ್ತಿ ಇರೋದ್ರಿಂದ ನೆರಳಿಗೆ ಚೆನ್ನಾಗಿ ಬರುವಂತ ತಳಿ ಪಣಿಯೂರು 4-5. ಆ ನಿಟ್ಟಿನಲ್ಲಿ ಪಣಿಯೂರು 4-5 ಕೂಡ ನಾವು ಅಡಿಕೆ ತೋಟಗಳಿಗೆ ಶಿಫಾರಸು ಮಾಡ್ತೀರಿ. ಇನ್ನು ಕೆಲವು ಸತಿ ಶೀತ ಜಾಸ್ತಿ ಇದೆ ಅಂತ ಕಡೆಗೆ ನಾವು ಅಡಿಕೆ ತೋಟಗಳಲ್ಲಿ ಕಸಿ ಕಟ್ಟಿದ ಗಿಡಗಳನ್ನ ಹಾಕೊಳ್ಳಿ ಅಂತ ಹೇಳ್ತೀರಿ. ಕಸಿ ಕಟ್ಟಿದ ಗಿಡಗಳಲ್ಲಿ ಹಿಪ್ಲಿ ಗಿಡಕ್ಕೆ ಕಸಿ ಕಟ್ಟು ಕರಿಮೆಣಸನ್ನ ಕೊಡ್ತಾರೆ. ಸೊ ಎಲ್ಲೆಲ್ಲಿ ಶೀತ ಜಾಸ್ತಿ ಇದೆ ಅಂತ ಪ್ರದೇಶಗಳಿಗೆ ಕರಿಮೆಣಸನ್ನ ಹಿಪ್ಲಿ ಗಿಡಕ್ಕೆ ಕಸಿ ಕಟ್ಟಿರುವಂತ ತಳಿಗಳನ್ನ ಕೂಡ ನಾವು ಆಯ್ಕೆ ಮಾಡ್ಕೋಬಹುದು. ಬಟ್ ಇವತ್ತಿನ ಲಾಭದ ದೃಷ್ಟಿಯಲ್ಲಿ ನೋಡ್ತೀನಿ ಅಂದ್ರೆ ಮಲೆನಾಡಿಗೆ ಸೂಟ್ ಆಗುವಂತದ್ದು ಸಿಗಂಧಿನಿ ಅಥವಾ ISR ಶಕ್ತಿ ಮತ್ತೆ ತೇವಂ ತಳಿಗಳನ್ನ ಹೆಚ್ಚು ಮಳೆ ಬರೋ ಪ್ರದೇಶಕ್ಕೆ ಅಡಿಕೆ ತೋಟಗಳಿಗೆ ಆಯ್ಕೆಯಾಗಿ ಮಾಡ್ಕೋಬಹುದು. ಒಣ ಪ್ರದೇಶಕ್ಕೆ ಪಣಿಯೂರು 1, ಪಣಿಯೂರು 4 ಮತ್ತೆ 5 ಈ ಮೂರು ತಳಿಗಳು ಒಣ ಪ್ರದೇಶಕ್ಕೆ ನೀರು ನಿರ್ವಹಣೆ ಮಾಡಿಕೊಂಡು ಬೆಳೆಯೋದಕ್ಕೆ ಈ ತಳಿಗಳು ಸಹಕಾರಿಯಾಗುತ್ತೆ. ಯಾಕಂದ್ರೆ ಇವೆಲ್ಲ ದೀರ್ಘಾವಧಿ ಬೆಳೆಗಳು, ನಾವು ಒಂದ್ಸತಿ ನಾಟಿ ಮಾಡಿದ್ರೆ ವರ್ಷಾನುಗಟ್ಟಲೆ ನಮಗೆ ಫಸಲು ಕೊಡೋದ್ರಿಂದ ಪ್ರಾರಂಭದಲ್ಲೇ ನಾವು ನಾಟಿ ಮಾಡಬೇಕಾದ್ರೆ ತಳಿಗಳ ಬಗ್ಗೆ ಮಾಹಿತಿ ಇಟ್ಕೊಂಡು ನಮ್ಮ ತೋಟಕ್ಕೆ ನಮ್ಮ ವಾತಾವರಣಕ್ಕೆ ಯಾವ್ದು ಸೂಟ್ ಆಗುತ್ತೆ ಅಂತ ತಳಿಗಳನ್ನ ಆಯ್ಕೆ ಮಾಡಿಕೊಂಡ ಮಾತ್ರ ನಮಗೆ ಬೆಳೆ ಚೆನ್ನಾಗಿ ಬರೋದಕ್ಕೆ ಸಪೋರ್ಟ್ ಆಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಖ್ಯೆ 9739916660. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಆಕಾಶವಾಣಿ ಚಿತ್ರದುರ್ಗ, ಮಡಿಕೇರಿ, ಭದ್ರಾವತಿ ಹಾಗೂ ಮಂಗಳೂರು ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. बहु रमा बिटिया की शादी के लिए सोना बहुत सोच समझ कर लेना, कहीं कोई ठग ना ले. हाँ माँ, वो जमाने गए, अब ग्राहक को कोई ठग नहीं सकता. अच्छा, अब स्वर्ण आभूषणों पर हॉलमार्क का निशान अनिवार्य है, इससे ग्राहकों को कोई शंका नहीं रहती और सोना तो शुद्ध मिलता ही है. जी हाँ, हमेशा हॉलमार्क के 3 निशान, BIS का लोगो, सोने की शुद्धता कैरेट में और 6-digit अल्फा न्यूमेरिक HUID कोड देख कर ही खरीदारी करें. जागो, ग्राहक जागो. उपभोक्ता मामले विभाग, भारत सरकार. ರೈತ ಬಾಂಧವರೇ, ಸಿರಿಧಾನ್ಯ ಕೃಷಿಯ ಮಹತ್ವ ಹಾಗೂ ಬಳಕೆ ಕುರಿತು ಈಗ HY ಪ್ರಿಯಾ ಅವರೊಂದಿಗೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಈ ಒಂದು ಸಿರಿಧಾನ್ಯ ಕೃಷಿಯ ಮಹತ್ವ ಹಾಗೂ ಈ ಒಂದು ಸಿರಿಧಾನ್ಯ ಬಳಕೆ ಯಾವ ರೀತಿ ಮಾಡಬೇಕು, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ತಿಳಿಸ್ಲಿಕ್ಕಾಗಿ ನಮ್ಮ ಜೊತೆ ಇದ್ದಾರೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕತ್ತಲಗೆರೆಯಲ್ಲಿ ಇರುವಂತಹ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಹಿರಿಯ ಸಂಶೋಧನಾ ಸಹಾಯಕರಾದಂತಹ YH ಪ್ರಿಯಾ ಅವರು. ಮೇಡಮ್ ನಮಸ್ಕಾರ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಿರಿಧಾನ್ಯಗಳೆಂದರೆ ಗಾತ್ರದಲ್ಲಿ ಕಿರಿಯದಾದ ಮತ್ತು ಪೋಷಕಾಂಶಗಳಲ್ಲಿ ಹಿರಿಯದಾದ ಹಾಗೂ ಒಂದು ಕಾಳಿನಿಂದ ಸಾವಿರಾರು ಕಾಳುಗಳನ್ನು ಹುಟ್ಟಿಸಬಲ್ಲ ಧಾನ್ಯಗಳನ್ನು ಕಿರುಧಾನ್ಯಗಳು ಅಥವಾ ಸಿರಿಧಾನ್ಯಗಳು ಎಂದು ಕರೆಯುತ್ತಾರೆ. ಅವುಗಳೆಂದರೆ ಅದರಲ್ಲಿ ಮೊದಲನೇದಾಗಿ ರಾಗಿ, ಜೋಳ, ಸಾವೆ, ಬರಗು, ನವಣೆ, ಅರಕ, ಊದಲು, ಸಜ್ಜೆ ಮತ್ತು ಜೋಳಗಳನ್ನು ಸಿರಿಧಾನ್ಯಗಳಂತೇಳಿ ಕರೀತಾರೆ. ಯಾವಾಗ್ಲಿಂದನೂ ಒಂದು ಗಾದೆ ಇದೆ, ಅದಂದ್ರೆ ಅಕ್ಕಿ ತಿಂದವ ಅಕ್ಕಿಯ ಹಾಗೆ, ಜೋಳ ತಿಂದವ ತೋಳದ ಹಾಗೆ, ನವಣೆ ತಿಂದವ ತವಣೆ ಹಾಗೆ, ರಾಗಿ ತಿಂದವ ನಿರೋಗಿ ಎಂದ ಸರ್ವಜ್ಞ. ಈ ಮಾತಿನಂತೆ ಕಿರುಧಾನ್ಯಗಳಲ್ಲಿ ನಾರಿನ ಅಂಶ ಹೆಚ್ಚಾಗಿರುತ್ತದೆ ಮತ್ತು ಖನಿಜ ಲವಣಗಳು ಹಾಗೂ ಜೀವಸತ್ವಗಳನ್ನು ಹೊಂದಿದ್ದು ಆರೋಗ್ಯ ದೃಷ್ಟಿಯಿಂದ ಇದು ಹಿರಿಯದಾದ ಧಾನ್ಯಗಳಾಗಿವೆ. ಮೇಡಮ್ ಹೇಳಿ, ಈ ಒಂದು ಸಿರಿಧಾನ್ಯ ಕೃಷಿ ಅಂತಂದ್ರೆ ಇವತ್ತಿನ ಸಂದರ್ಭದಲ್ಲಿ ಯಾಕೆ ಹೆಚ್ಚು ಒಂದು ಒತ್ತನ್ನು ಕೊಡಬೇಕಾಗುತ್ತೆ? ಸಿರಿಧಾನ್ಯಗಳಲ್ಲಿ ವಿಶೇಷ ಗುಣಗಳಿವೆ. ಆ ಗುಣಗಳೆಂದರೆ, ಒಂದು, ಇವು ತುಂಬಾ ಕಡಿಮೆ ತೇವಾಂಶದಲ್ಲಿಯೂ ಸಹ ಸಮಾಧಾನಕರ ಇಳುವರಿಯನ್ನು ಕೊಡುತ್ತವೆ. ಅಂದರೆ ಈ ಭತ್ತದಲ್ಲಿ ನೀರಿಲ್ಲ ಅಂತಂದ್ರೆ ಅದನ್ನ ಬೆಳೆಯೋದಕ್ಕೆ ಆಗಲ್ಲ ನಾವು. ಆದರೆ ಇದರಲ್ಲಿ ನೀರು ಕಡಿಮೆ ಇದ್ದರೂ ಸಹ ನಾವು ಇಳುವರಿಯನ್ನು ತೆಗೆದುಕೊಳ್ಳಬಹುದು. ಮತ್ತು ಇವು ಪರಿಸರ ಮಿತ್ರ ಬೆಳೆಗಳು, ಏಕೆಂದರೆ ಇದರಲ್ಲಿ ಕೀಟ ಮತ್ತು ರೋಗಬಾಧೆಗಳ ಪ್ರಮಾಣ ಕಡಿಮೆ ಇದ್ದು ಸಾವಯವ ಕೃಷಿಯಲ್ಲಿ ನಾವು ಇದನ್ನ ಜಾಸ್ತಿಯಾಗಿ ಬೆಳೆಯಬಹುದು. ಮತ್ತು ಈ ಬೆಳೆಗಳು ಮೇ ತಿಂಗಳಿನಿಂದ ಸೆಪ್ಟೆಂಬರ್ ತಿಂಗಳವರೆಗೂ ಯಾವಾಗ ಬೇಕಾದರೂ ನಾವು ಬಿತ್ತನೆ ಮಾಡಿ ಇಳುವರಿಯನ್ನು ಪಡೆಯಬಹುದು. ಹಾಗೂ ಪೋಷಕಾಂಶಗಳ ದೃಷ್ಟಿಯಿಂದ ಈ ಕಾಳುಗಳಲ್ಲಿ ತುಂಬಾ ಪೋಷಕಾಂಶಗಳು ಇದ್ದು ಮತ್ತು ಇದರಿಂದ ಬರುವ ಮೇವನ್ನು ಜಾನುವಾರುಗಳಿಗೆ ಹಾಕುವುದರಿಂದ ಅವು ಸಂತೃಪ್ತಿಯಿಂದ ತಿನ್ನುತ್ತವೆ. ಸಿರಿಧಾನ್ಯಗಳು ಅಂತಂದ್ರೆ ಯಾವ್ಯಾವ ಬೆಳೆಗಳನ್ನ ನಾವು ಬೆಳೆಯಬಹುದು ನಮ್ಮ ಒಂದು ಚಿತ್ರದುರ್ಗ ದಾವಣಗೆರೆ ಒಂದು ಭಾಗದಲ್ಲಿ? ಜಾಸ್ತಿ ಅಂದ್ರೆ ರಾಗಿ, ಸಾವೆ, ಬರಗು, ನವಣೆ,

ಇವಾಗಿನ ಕಾಲದಲ್ಲಿ ಸಿರಿಧಾನ್ಯಗಳನ್ನ ಬೆಳೆದ ಮೇಲೆ ಅದನ್ನ ಸಂಸ್ಕರಣೆ ಮಾಡಿ ಮಾರೋದ್ರಿಂದ ನಮಗೆ ಅಧಿಕ ಲಾಭ ಸಿಗುತ್ತೆ. ಈಗ ಸಿರಿಧಾನ್ಯಗಳನ್ನ ಹಂಗೆ ಮಾರಿದ್ರೆ, ಈಗ ಭತ್ತನ ಹಂಗೆ ಮಾರಿದ್ರೆ ನಮಗೆ ಕಡಿಮೆ ಸಿಗುತ್ತೆ, ಅದೇ ಭತ್ತನ ಮೆಷಿನ್ಗೆ ಹೋಗಿ ಹಾಕಿಸ್ಕೊಂಡು ಅಕ್ಕಿ ರೂಪದಲ್ಲಿ ಮಾರೋದ್ರಿಂದ ನಮಗೆ ಜಾಸ್ತಿ ಬೆಲೆ ಹೆಂಗ್ ಸಿಗುತ್ತೋ ಅದೇ ತರ ಸಿರಿಧಾನ್ಯಗಳಲ್ಲಿ ಕೂಡ ನಾವು ಸಿರಿಧಾನ್ಯಗಳನ್ನ ಸಂಸ್ಕರಣೆ ಅಂದ್ರೆ ಮೇಲಿನ ಸಿಪ್ಪೆ ಬಿಡಿಸಿ ಅದನ್ನ ಮಾರೋದ್ರಿಂದ ನಮಗೆ ಅಧಿಕ ಲಾಭ. ಅಂದ್ರೆ ಇವಾಗ ಸಿರಿಧಾನ್ಯ 1 ಕೆಜಿಗೆ ಸಂಸ್ಕರಣೆ ಮಾಡ್ದೇನೆ ಮುಂಚಿತವಾಗಿ ಮಾರಿದ್ರೆ 20-25 ರೂಪಾಯಿ ಕೆಜಿಗೆ ಸಿಗುತ್ತೆ. ಅದೇ ಸಂಸ್ಕರಣೆ ಮಾಡಿ ನಾವು ಮಾರೋದ್ರಿಂದ ಹೊರಗಡೆ ಈ ಒಳ್ಳೊಳ್ಳೆ ಶಾಪ್ ಇದಾವೆ ಅಲ್ಲಿ ನಾವು ತಗೊಳ್ಳೋದಾದ್ರೆ ಇದನ್ನ 50-60 ರೂಪಾಯಿ ಕೆಜಿಗೆ ಸಿಗುತ್ತೆ. ಸೊ ನಾವು ಸಂಸ್ಕರಣೆ ಮಾಡೋದ್ರಿಂದ ಅದ್ರ ದುಪ್ಪಟ್ಟು ಹಣವನ್ನ ಪಡಿಬಹುದು. ನವಣೆಯಿಂದ ನವಣೆ ಅಕ್ಕಿ, ಸಾವೆಯಿಂದ ಸಾವಕ್ಕಿ ಅಂದ್ರೆ ಈ ರೀತಿ ಮಾಡ್ಕೊಂಡು ಮಾರಾಟ ಮಾಡ್ಬೇಕು ಅಂತ ಹೇಳ್ತೀರಾ. ಈಗ ಸಾವೆ ಮತ್ತು ನವಣೆಯಿಂದ ನಾವು ಅಕ್ಕಿ ಮಾಡಿ ಮಾರಾಟ ಮಾಡೋದಂದ್ರೆ ಇವತ್ತು ಸರಿಯಾದ ಒಂದು ಮಾರ್ಕೆಟ್ ಇಲ್ಲ ಅಂತ ಹೇಳ್ತಾರೆ ರೈತರು. ಅವಾಗ ಎಲ್ಲಿ ಮಾರಾಟ ಮಾಡ್ಬೇಕಾಗತ್ತೆ ಮಾರ್ಕೆಟ್ ಅಂದ್ರೆ? ಮಾರ್ಕೆಟ್ ಅಂತಂದ್ರೆ ಈಗ ನಾವು ಡೈರೆಕ್ಟ್ ಆಗಿ ಹೊರಗಡೆ ಅದನ್ನ ಯಾರು ತಗೊಳಕ್ ಬರಲ್ಲ. ಭತ್ತ ತಗೊಳಕ್ಕಾದ್ರೆ ಬ್ರೋಕರ್ಸ್ ಇರ್ತಾರೆ, ಅವ್ರು ಬಂದು ತಗೊಳ್ತಾರೆ. ಬಟ್ ಇದನ್ನ ಯಾರು ತಗೊಳಲ್ಲ. ನಾವು ಅದಕ್ಕೆ ಇದನ್ನ ಅಂಗಡಿಗಳಲ್ಲಿ ಡೈರೆಕ್ಟ್ ಆಗಿ ಹೋಗಿ, ಕಿರಾಣಿ ಅಂಗಡಿಗಳು ಇರ್ತವೆ, ಅದು ಬಿಟ್ಟು ಬೆಂಗಳೂರಂತ ಸಿಟಿಗಳಲ್ಲಿ ಇಲ್ಲ ದಾವಣಗೆರೆ ಚಿತ್ರದುರ್ಗ ಸಿಟಿಗಳಲ್ಲಾದ್ರೆ ಒಳ್ಳೊಳ್ಳೆ ಶಾಪ್ಗಳು ಇರ್ತಾವಲ್ಲ, ಅಲ್ಲಿ ಹೋಗಿ ನಾವು ಕೆಜಿ ಪ್ಯಾಕೆಟ್ ಮಾಡಿ ಮಾರೋದ್ರಿಂದ ನಮಗೆ ಒಳ್ಳೆ ಲಾಭ ಇದೆ. ಪಾಕೆಟ್ ಮಾಡಿ ಮಾರಾಟ ಮಾಡಿದ್ರೆ ಹೆಚ್ಚು ಹೆಚ್ಚು ಆದಾಯ ತಗೊಳ್ಬಹುದು ಅಂತ ಹೇಳ್ತೀರಾ. ಈಗ ಸಾಕಷ್ಟು ಗ್ರಾಮೀಣ ಮಟ್ಟದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳು ಇದಾವೆ, ಆ ಒಂದು ಗುಂಪುಗಳು ಈ ರೀತಿ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡಿ ಮಾರಾಟ ಮಾಡಿದ್ರೆ ಆರ್ಥಿಕವಾಗಿ ಸಬಲರಾಗಬಹುದು ಅಂತ ಹೇಳ್ತೀರಾ? ಹೌದು, ಯಾಕೆಂದ್ರೆ ಇವಾಗಿನ ಕಾಲದಲ್ಲಿ ಕಾಯಿಲೆಗೊಳಗಾದವರು ತುಂಬಾ ಜನ ಇದ್ದಾರೆ, ಅವರು ಬೇರೆ ಏನು ತಿನ್ನಕ್ ಆಗಲ್ಲ. ಹಂಗಾಗಿ ಸಿರಿಧಾನ್ಯಗಳಿಂದ ಮಾಡಿದ ನವಣೆ ಚಕ್ಲಿ, ನವಣಕ್ಕಿದು ಹಪ್ಳ, ರಾಗಿ ಚಾಕ್ಲೇಟ್ ಅಂತ ಬರುತ್ತೆ ರಾಗಿ ಹಪ್ಳ, ಸಾವೆ ರೊಟ್ಟಿ, ರಾಗಿ ರೊಟ್ಟಿ, ಅಂದ್ರೆ ಮಹಿಳೆಯರು ಮನೆಯಲ್ಲಿ ಇರ್ತಾರಲ್ವಾ, ಅವ್ರು ಈ ತರ ಮಾಡಿ ಅದನ್ನ ಮಾರೋದ್ರಿಂದ ಅವರಿಗೂ ಅಧಿಕ ಲಾಭ ಆಗುತ್ತೆ. ಆಮೇಲೆ ಮಾಮೂಲಿ ಬೆಲೆಗಿಂತ ಇದನ್ನ ಜಾಸ್ತಿ ಬೆಲೆಗೂ ಮಾರ್ಬೋದು. ಯಾಕೆಂದ್ರೆ ಇದನ್ನ ತಗೊಳ್ಳೋರೆಲ್ಲ ಶ್ರೀಮಂತರು ಇರ್ತಾರೆ, ಯಾಕೆಂದ್ರೆ ರೋಗಗಳು ಜಾಸ್ತಿ ಶ್ರೀಮಂತರಿಗೆ ಬರ್ತದೆ ಬಡವರಕ್ಕಿನ. ಸೊ ಹಾಗಾಗಿ ಇದನ್ನ ತುಂಬಾ ಅವರೇ ತಗೊಳ್ಳೋದ್ರಿಂದ ದುಡ್ಡು ಎಷ್ಟಾದ್ರೂ ಪರವಾಗಿಲ್ಲ, ಅವ್ರು ಕೊಟ್ಟು ತಗೊಳ್ಳೋ ತರ ಇರ್ತಾರೆ. ಹಂಗಾಗಿ ಇದನ್ನ ಮಾರೋದ್ರಿಂದ ಒಳ್ಳೆ ಲಾಭ ಇದೆ. ಆದ್ರೆ ಒಂದ್ ಸ್ವಲ್ಪ ಆಸಕ್ತಿ ಪಟ್ಟು ಕಷ್ಟಪಟ್ಟು ಮಾಡ್ಬೇಕು ಅಂತ ಹೇಳ್ತೀರಾ? ಹೌದು, ಯಾಕೆಂದ್ರೆ ಇದನ್ನ ಸಂಸ್ಕರಣೆನೆ ಇದ್ರಲ್ಲಿ ತುಂಬಾ ದೊಡ್ಡ ಪ್ರಾಬ್ಲಮ್, ಹಾಗಾಗಿ ಇದನ್ನ ಜನ ಬೆಳೀತಾ ಇಲ್ಲ, ಅದಕ್ ತುಂಬಾ ದುಬಾರಿ ಆಗತ್ತೆ ಅಂತ. ಸಂಸ್ಕರಣೆ ಮಾಡೋದು ಹಳ್ಳಿ ಜನಗಳಿಗೆ ಜಾಸ್ತಿ ಗೊತ್ತು ಸಿಟಿ ಜನಗಳಿಗಿಂತ. ಸೊ ಹಳ್ಳಿ ಜನಗಳು ಇದನ್ನ ಸಂಸ್ಕರಣೆ ಮಾಡಿ ಮಾರೋದ್ರಿಂದ ತುಂಬಾ ಲಾಭ ಇದೆ. ಈಗ ರಾಗಿ ಅಂತಂದ್ರೆ ರಾಗಿಯಲ್ಲಿ ಏನೇನು ಐಟಮ್ ಮಾಡಿ ಮಾರಾಟ ಮಾಡಬಹುದು ಅಂತ ಹೇಳ್ತೀರಾ? ರಾಗಿನ ಹಿಟ್ಟು ಮಾಡಿ ಅದರಿಂದ ಮಾಲ್ಟ್ ಮಾಡ್ಕೊಳ್ತಾರೆ, ಮತ್ತೆ ರಾಗಿ ರೊಟ್ಟಿನ ಮಾಡಿ ಮಾರ್ಬೋದು, ರಾಗಿಲಿ ಹಪ್ಳ ಮಾಡ್ತಾರೆ, ರಾಗಿಲಿ ಚಾಕ್ಲೇಟ್ಸ್ ಅಂತ ಬರ್ತಿದಾವ ಈಗ, ರಾಗಿ ಚಾಕ್ಲೇಟ್ಸ್, ರಾಗಿ ಬಿಸ್ಕೆಟ್ಸ್, ಇದನ್ನ ಜಾಸ್ತಿ ಮಾಡಿ ಮಾರೋದ್ರಿಂದ ಮಕ್ಕಳಿಗೆ ಇದು ತುಂಬಾ ಒಳ್ಳೇದು. ರಾಗಿ ಬಿಸ್ಕೆಟ್ಸ್, ರಾಗಿ ಚಾಕ್ಲೇಟ್ಸ್, ಈಗ ಮಾಮೂಲಿ ಮಕ್ಕಳೆಲ್ಲ ಏನ್ ಬೆಳ್ತಾರೆ ಚಾಕ್ಲೇಟ್ ಅಂದ ತಕ್ಷಣ ಡೈರಿ ಮಿಲ್ಕ್ ಈ ತರ ಹೋಗ್ತಾರೆ, ಬಟ್ ರಾಗಿ ತಿನ್ನೋದು ಒಳ್ಳೇದಕ್ಕಿಲ್ಲ. ಹಂಗಾಗಿ ರಾಗಿ ಚಾಕ್ಲೇಟ್ ನ ತಿನ್ನೋದ್ರಿಂದ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಚೆನ್ನಾಗಿರುತ್ತೆ. ಹರಕ, ಇದು ಹರಕದ ಪಾಯಸ ಅಂತ ಹೇಳಿ ಮಾಡ್ತಾರೆ, ಅಂದ್ರೆ ಅದನ್ನ ಚೆನ್ನಾಗಿ ಬೇಯಿಸ್ಬಿಟ್ಟು ಅದಕ್ಕೆ ಹಾಲು ಮತ್ತೆ ಬೆಲ್ಲ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿ ಅದರಿಂದ ಪಾಯಸ ಅಂತ ಮಾಡ್ತಾರೆ, ಅದು ತುಂಬಾ ಚೆನ್ನಾಗಿರುತ್ತೆ ಹರಕದ ಪಾಯಸ, ಅದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಈಗ ಬರಗು ಅಂತಂದ್ರೆ ಆ ಒಂದು ಸಿರಿಧಾನ್ಯದಲ್ಲಿ ಏನೇನು ಐಟಮ್ ಮಾಡಿ ನಾವು ಉಪಯೋಗ ಮಾಡಿಕೊಳ್ಬಹುದು ಅಂತ ಹೇಳ್ತೀರ? ಬರಗುಲಿ ಇಡ್ಲಿ ಮಾಡ್ತಾರೆ, ಇವಾಗ ಅಕ್ಕಿದು ಹೆಂಗೆ ಇಡ್ಲಿ ಮಾಡ್ತಾರೋ ಆತರ ಬರಗುಲಿ, ನಾವು ಅಕ್ಕಿ ಎಷ್ಟಾಗ್ತಿವೋ ಅಂದ್ರೆ ಬರಗು ಮತ್ತೆ ಅಕ್ಕಿ, ಅಕ್ಕಿ ಎಷ್ಟಾಗ್ತಿದ್ವೋ ಅದ್ರ ಬದ್ಲಿ ಅರ್ಧ ಪ್ರಮಾಣ ಬರಗು ಮತ್ತೆ ಅರ್ಧ ಪ್ರಮಾಣ ಅಕ್ಕಿ ಹಾಕಿ ಅದರಿಂದ ಇಡ್ಲಿ ಮಾಡೋದ್ರಿಂದ, ಇವಾಗ ಜನ ಬೆಳಗ್ಗೆ ಎದ್ದ ತಕ್ಷಣ ಆಯಿಲ್ ಫುಡ್ ಏನು ತಿನ್ನೋದೇ ಇಲ್ಲ, ಜನ ಜಾಸ್ತಿ ಇಡ್ಲಿ ಇಡ್ಲಿ ಈ ತರ ಅಂತಾರೆ. ಸೊ ಇದು ಸಿರಿಧಾನ್ಯದಿಂದನೂ ಕೂಡಿರೋದ್ರಿಂದ ಇದು ಬೆಳಗಿನ ತಿಂಡಿಗೆ ಇದು ತುಂಬಾ ಒಳ್ಳೇದು. ಇವತ್ತು ಎಷ್ಟೋ ಜನಕ್ಕೆ ಅಂದ್ರೆ ಈ ಒಂದು ನೆಲ್ಲಕ್ಕಿ ಅಂತ ನಾವ್ ಏನ್ ಹೇಳ್ತೀವೋ ಭತ್ತದಲ್ಲಿ ಬರತಕ್ಕಂತ ನೆಲ್ಲಕ್ಕಿ ಅನ್ನ ಅಂದ್ರೆ ಪ್ರತಿಯೊಬ್ಬರಿಗೆ ಅದು ಈಗ ಇರುತ್ತೆ ಅಂತೇಳಿ ತಮ್ಮ ಒಂದು ಮೆದುಳಿಗೆ ಅದು ಫ್ಲಾಶ್ ಆಗುತ್ತೆ. ಅನ್ನ ಅಂದ್ರೆ ಹಂಗ ತಕ್ಷಣ ಜ್ಞಾಪಕಕ್ಕೆ ಬರುತ್ತೆ. ಅಂದ್ರೆ ಈ ಸಿರಿಧಾನ್ಯಗಳು ಅಂತಂದ್ರೆ ಇವತ್ತು ಎಷ್ಟೋ ಜನ ರಾಗಿ ನೋಡಿರ್ಬೋದು, ನವಣೆ ನೋಡಿರ್ಬೋದು, ಕೆಲವು ಭಾಗದಲ್ಲಿ ಸಾವೆ ನೋಡಿರ್ಬೋದು, ಈ ಆರ್ಕ ಬರಗು ಇಂಥವನ್ನೆಲ್ಲ ಸಾಕಷ್ಟು ಜನ ನೋಡಿಲ್ಲ ಅಂದ್ರೆ ತಪ್ಪಾಗ್ಲಾರ್ದಲ್ವಾ? ಹೌದು, ಇವಾಗಿನ ಕಾಲದಲ್ಲಿ ಯಾಕೆಂದ್ರೆ ಬರೀ ರಾಗಿ ಒಂದು ಎಲ್ರಿಗೂ ಗೊತ್ತಿರುತ್ತೆ, ಯಾಕೆಂದ್ರೆ ಅದನ್ನ ತುಂಬಾ ಬೆಳೀತಾ ಇದಾರೆ ಅನ್ನೋದೊಂದು ಬಿಟ್ರೆ, ಮತ್ತೆ ಜೋಳನು ಅಷ್ಟೇ ಹಳ್ಳಿ ಕಡೆ ಜೋಳದ ರೊಟ್ಟಿ, ಅದ್ರಲ್ಲೂ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಅಷ್ಟೇ, ಮತ್ತೆ ದಕ್ಷಿಣ ಕರ್ನಾಟಕದಲ್ಲಿ ಇಲ್ಲ ಸಿರ್ಸಿ ಉಡುಪಿ ಆ ಕಡೆ ಹೋದ್ರೆ ಜೋಳದ ರೊಟ್ಟಿನೂ ಅಷ್ಟೊಂದು ಗೊತ್ತಿಲ್ಲ ಅವರಿಗೆ. ಆಮೇಲೆ ರಾಗಿನೂ ಅಷ್ಟೇ, ಉತ್ತರ ಕರ್ನಾಟಕಕ್ಕೆ ಹೋದ್ರೆ ರಾಗಿನೂ ಅಷ್ಟೊಂದಾಗಿ ಗೊತ್ತಿಲ್ಲ ಯಾರಿಗೂ. ಆ ಕಡೆ ಬೆಳೆಯೋ ಕೆಲವೊಂದು ಸಿರಿಧಾನ್ಯಗಳು ಮತ್ತೆ ಈ ಕಡೆ ಬೆಳೆಯೋ ಕೆಲವೊಂದು ಸಿರಿಧಾನ್ಯಗಳು ಜಾಸ್ತಿ ಗೊತ್ತಿಲ್ಲ. ಎಲ್ಲೇ ಒಂದ್ ಕಡೆ ನಾವು ಇವತ್ತು ನೋಡಿದಾಗ ಸಾಕಷ್ಟು ಈ ಒಂದು ಸಿರಿಧಾನ್ಯಗಳ ಬಗ್ಗೆ ನಮ್ಮ ಕೃಷಿಕರಿಗೆ ಗೊತ್ತಿಲ್ಲ ಅಂದ್ರೆ ಅದರಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರುತ್ತವೆ, ಒಳ್ಳೆಯ ಒಂದು ಆರೋಗ್ಯವನ್ನು ಕಾಪಾಡಬಹುದು ಈ ಒಂದು ಸಿರಿಧಾನ್ಯಗಳ ಬಳಕೆಯಿಂದ ಅಂತೇಳಿ ಸಾಕಷ್ಟು ಮಾಹಿತಿ ಕೊಟ್ರೆ ಸಿರಿಧಾನ್ಯಗಳಲ್ಲಿ ಇರತಕ್ಕಂತ ಒಂದು ಪೋಷಕಾಂಶಗಳ ಬಗ್ಗೆ ಮತ್ತು ಅದರ ಬೆಳೆಯ ಒಂದು ಬಗ್ಗೆ